ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಪ್ರೇಮ ಕನಸಾಯ್ತಲ್ಲ, ಬಣ್ಣ ಮಾಸಿ ಹೋಯ್ತಲ್ಲ, ಚಿನ್ನ ಮೋಸವಾಯ್ತಲ್ಲ. ಏಕಾಂಗಿ ನಾನಮ್ಮ, ಪ್ರೇಮಾಂಗಿ ನಾನಮ್ಮ, ಅಪ್ಪ ಅಮ್ಮ ಇಲ್ಲಮ್ಮ, ನಿಂದಿಟ್ರೆ ನನಗ್ಯಾರಮ್ಮ. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಕನಸು ಮುಗಿದೋಯ್ತ, ಮನಸ್ಸಲ್ಲಿ ಎಲ್ಲ ನಡೆದೋಯ್ತು, ಮನಸ್ಸಲ್ಲಿ ಮುಗಿದೋಯ್ತು. ಹೇ ಚಿಟ್ಟೆ ಹಾರೋಯ್ತ, ಚಿಟ್ಟೆಯ ಬಣ್ಣ ನಾ ನೋಡಿಲ್ಲ, ಹೆಣ್ಣಿನ ಬಣ್ಣ ನಾ ಕಂಡಿಲ್ಲ. ಹಾರಿ ಹೋದ ಚಿಟ್ಟೆಯ ನಿನ್ನ ಮನಸ್ಸಲ್ಲಿ ಏನಿತ್ತೆ? ಮನಸ್ಸಲ್ಲಿ ನಾನಿಲ್ವ, ನಿನಗೆ ಮನಸ್ಸೇ ಇಲ್ವ? ಮೋಸ ಮಾಡೋಕೆ ನಿಂಗೆ ಬೇರೆ ಯಾರು ಸಿಗಲಿಲ್ವ? ಏಕಾಗಿ ನಾನಮ್ಮ, ಪ್ರೇಮಾಗಿ ನಾನಮ್ಮ, ಅಪ್ಪ ಅಮ್ಮ ಇಲ್ಲಮ್ಮ, ನಿಂದಿಟ್ರೆ ನನಗ್ಯಾರಮ್ಮ? ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಸಾಧ್ಯ ಇಲ್ಲ, ಅಸಾಧ್ಯ ಎಲ್ಲ, ಸಾಯೋದಿಲ್ಲ ಈ ಪ್ರೀತಿ. ಹೇ ಲೋಕ ನಿಂತೋಯ್ತ, ಸೂರ್ಯ ಯಾಕೆ ಚಂದ್ರ ಯಾಕೆ ನೀನೇ ನನ್ನಾಕೆ? ಹಾರಿ ಹೋದ ಚಿಟ್ಟೆಯ ನಿನ್ನ ಮನಸ್ಸಲ್ಲಿ ಏನಿತ್ತೆ? ಮನಸ್ಸಲ್ಲಿ ನಾನಿಲ್ವ, ನಿನಗೆ ಮನಸ್ಸೇ ಇಲ್ವ? ಮೋಸ ಮಾಡೋಕೆ ನಿಂಗೆ ಬೇರೆ ಯಾರು ಸಿಗಲಿಲ್ವ? ಏಕಾಗಿ ನಾನಮ್ಮ, ಪ್ರೇಮಾಗಿ ನಾನಮ್ಮ, ಅಪ್ಪ ಅಮ್ಮ ಇಲ್ಲಮ್ಮ, ನಿನ್ಬಿಟ್ರೆ ನನಗ್ಯಾರಮ್ಮ? ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು.